ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭಕ್ಕೆ ಕೇಳಿ ನಂದಿತಾ ಹಾಗೂ ಉನ್ನಿಕೃಷ್ಣನ್ ಅವರ ಸ್ವರಗಳಲ್ಲಿ ಗಲಾಟೆ ಮದುವೆ ಚಿತ್ರದ ಗೀತೆ. ರಾಮನಾರಾಯಣ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎನ್ ಗೋವರ್ಧನ್. ನೆನಪಿನ ನೌಕೆಯಲ್ಲಿ ಮಿನುಗೋ ಕನಸಿನ ಕೋಣೆಯಿದೆ, ಮುತ್ತಿನ ರಾಶಿಯಲ್ಲಿ ಮಿನುಗೋ ಸುಂದರ ಬಲವು ಇದೆ, ತೇಲುವ ಆಲೆಯಲ್ಲಿ ಪ್ರೀತಿಯ ಸೆಲೆಗಳು ನಮ್ಮನ್ನು ಕರೆಯುತ್ತಿವೆ, ನೆನಪಿನ ನೌಕೆಯಲ್ಲಿ ಮಿನುಗೋ ಕನಸಿನ ಕೋಣೆಯಿದೆ, ಮುತ್ತಿನ ರಾಶಿಯಲ್ಲಿ ಮಿನುಗೋ ಸುಂದರ ಬಲವು ಇದೆ. ನಂದಿತಾ ಹಾಗೂ ಉನ್ನಿಕೃಷ್ಣನ್ ಅವರ ಸ್ವರಗಳಲ್ಲಿ ಗಲಾಟೆ ಮದುವೆ ಚಿತ್ರದ ಗೀತೆಯನ್ನು ಕೇಳಿದ್ರಿ. ರಾಮನಾರಾಯಣ್ ಅವರ ಸಾಹಿತ್ಯಕ್ಕೆ ಎನ್ ಗೋವರ್ಧನ್ ಅವರ ಸಂಗೀತವಿತ್ತು. ಇನ್ನು ಮುಂದೆ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ ನೀಲಕಂಠ ಚಿತ್ರದ ಗೀತೆ. ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ವಿ ರವಿಚಂದ್ರನ್. ಚಂದಾನೇ ಅದಕ್ಕೆ ಕಾರಣ ಚೆಲುವೆ, ನಿನ್ನ ನಗುವ ಬಂಗಾರ ಮೌನಾಲಂಕಾರ ನಿನ್ನ ಅಂಗವ ನೋಡಿ ನಾನು ಕವಿಯ ಕಲ್ಲ ಅಂದಕ್ಕೆ ಅಂದ ತಂದ ತಂದಾನ ಅಂದದ ಬೊಂಬೆಗೆ ಗಂಧದ ಶೃಂಗಾರ ಚಂದದ ಬೊಂಬೆಗೆ ಹೂವಿನ ವಯ್ಯಾರ ಬಂಗಾರಕ್ಕೆ ಬಂಗಾರದ ಒಡವೆ ಯಾಕೆ ಕೇಳಿ ತಂದನ ಹೂವಿಗೆ ಹೂವಿನ ಅಲಂಕಾರ ಯಾಕೆ ತಂದ ನಿನ್ನ ನಗುವ ಬಂಗಾರ ಮೌನ ಅಲಂಕಾರ ನಿನ್ನ ಅಂದವ ನೋಡಿ ನಾನು ಕವಿಯಾದಲ್ಲ ಅಂದಕ್ಕೆ ಅಂದಗಂದ ತಂದಾನ ನೀಲಕಂಠ ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ ಕೇಳಿದಿರಿ. ಸಾಹಿತ್ಯ ಮತ್ತು ಸಂಗೀತವನ್ನು ನೀಡಿದ್ದವರು ವೀರವಿಚಂದ್ರನ್. ಆತ್ಮೀಯ ಕೇಳುಗರೆ, ನಮ್ಮ ನಿಲಯದಿಂದ ಪ್ರತಿ ಸೋಮವಾರ ಬೆಳಿಗ್ಗೆ 9:05 ಹಾಗೂ ಪ್ರತಿ ಬುಧವಾರ ಬೆಳಿಗ್ಗೆ 11:00 ನನ್ನ ಆಯ್ಕೆ ನನ್ನ ಹಾಡು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ತಾವು ಕೂಡ ಪತ್ರದ ಮೂಲಕ ಅಥವಾ ವಾಟ್ಸ್ಆಪ್ ಸಂಖ್ಯೆಗೆ ಮೆಸೇಜ್ ಕಳಿಸುವ ಮೂಲಕ ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನು ಆಯ್ಕೆ ಮಾಡಿಕೊಂಡು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನೀವು ಆಯ್ಕೆ ಮಾಡಿದ ಗೀತೆ ಏಕೆ ಇಷ್ಟವಾಯಿತು ಎಂಬುದನ್ನು ಒಂದು ಅಥವಾ ಎರಡು ವಾಕ್ಯಗಳಲ್ಲಿ ಬರೆದು ತಿಳಿಸಬೇಕು. ಪತ್ರದ ಮೂಲಕ ನಿಮ್ಮ ಆಯ್ಕೆಯ ಗೀತೆಯನ್ನು ಕಳಿಸೋದಾದರೆ ನಮ್ಮ ವಿಳಾಸ ಹೀಗಿದೆ. ನಿಲಯದ ನಿರ್ದೇಶಕರು, ನನ್ನ ಆಯ್ಕೆ ನನ್ನ ಹಾಡು ವಿಭಾಗ, ಆಕಾಶವಾಣಿ, ಜೆಪಿಎಸ್ ಕಾಲೋನಿ, ಭದ್ರಾವತಿ. ವಾಟ್ಸ್ಆಪ್ ಮೂಲಕ ಕಳಿಸೋದಾದರೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481572760. ಗಮನಿಸಿ, ನನ್ನ ಆಯ್ಕೆ ನನ್ನ ಹಾಡು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರತಿ ಸೋಮವಾರ ಬೆಳಿಗ್ಗೆ 9:05 ಹಾಗೂ ಪ್ರತಿ ಬುಧವಾರ ಬೆಳಿಗ್ಗೆ 11:00 ಪ್ರಸಾರವಾಗ್ತಾ ಇದೆ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳಿ ಆನಂದಿಸಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಬಚ್ಚನ್ ಚಿತ್ರದ ಗೀತೆ. ಗೀತೆಗೆ ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ, ಧ್ವನಿ ನೀಡಿದ್ದಾರೆ ವಿಜಯ ಪ್ರಕಾಶ್. ನನ್ ಮನ್ಸು ಇಲ್ಲೇ ಎಲ್ಲೋ ಕಳೆದೊಯ್ತ ಚಮ್ಮಕ್ ಚಲ್ಲೋ ಕೇಳು ಚಲ್ಲು ಚಲ್ಲು ಚಲ್ಲು ಆ ನಗುವ ಒಮ್ಮೆ ಚಲ್ಲು ನಾರಾಗಾಯಲು ಬೈಲು ಕೇಳು ಅಂಜಲಿ ಅಂಜಲಿ ಹೇಳು ನೀ ಕಲಿತೆಯಲ್ಲಿ ಕಂಡನೆ ಕೊಲ್ಲುವ ಚಾಳಿ ಅಂಜಲಿ ಅಂಜಲಿ ಎಲ್ಲಿನ ಹೋದರಲ್ಲಿ ನಿನ್ನದೇ ನೆನಪಿನ ದಾಳಿ ಯು ವಾನ್ ಬಿ ಮಹಾಬಿ ಆನ್ ಫಾರ್ ಯು ಲವ್ಲಿ ಬೇಬಿ ಹಲ್ಲೋ ಹಲ್ಲೋ ಹಲ್ಲೋ ನನ್ ಮನ್ಸು ಇಲ್ಲೇ ಎಲ್ಲೋ ಕಳೆದೊಯ್ತ ಚಮ್ಮಕ್ ಚಲ್ಲೋ ಕೇಳು ಚಲ್ಲು ಚಲ್ಲು ಚಲ್ಲು ಅನ್ನಗುವ ಒಮ್ಮೆ ಚಲ್ಲು ನಾನಾಗಾಯಲು ಪೈಲು ಕೇಳು ಬಂದು ಹಾಕು ಹಾಜರಿ ನಿನ್ನಯ ನೋಟವೇ ಎಂಟನೇ ಅಚ್ಚರಿ ಎಂಟು ಸಾರ್ ನಿನ್ನದೆ ಬಂದು ಹಾಕು ಹಾಜರಿ ನಿನ್ನಯ ನೋಟವೇ ಎಂಟನೇ ಅಚ್ಚರಿ ಏ ಫಾರ ಬಲ್ಲನ್ನ ಪಾಠನ ಮರೆತೆ ಹೋಯ್ತು ಏ ಫಾರಂಜು ಅಂತ ಹೇಳೋದ ರೂಢಿಯಾಯ್ತು ಅಂಜಲಿ ಅಂಜ

ಎಲ್ಲ ಸ್ವಂತ ಸ್ವಂತ ನಿನ್ನ ಸ್ವಂತ ವಸಂತ ವಸಂತ ವಂಡರ್ಫುಲ್ ವಸಂತ ವಸಂತ ವಸಂತ ಬ್ಯೂಟಿಫುಲ್ ವಸಂತ ತನ್ನಂತಾನೇ ತನ್ನಂತನ್ನಂತಾನೇ ಬಂತು ಬಂತು ಚಿಗುರು ಬಾಣ ಹಬ್ಬ ಚಿಗುರು ಹಸಿರಿಗೆ ಹಸಿರು ನಿಶಾನೆ ಮರೆತಾಯ್ತು ನಾಳಿನ ಚಿಂತೆ ಮರೆತಾಯ್ತು ಮುಕ್ತದೆ ಸರಳತೆ ಸಾಕೆ ನಗೆ ನೀನೇ ಸಿರಿಯಂತೆ ಮಾತಿಗೆ ಮಾತೆ ಚಿಗುರು ಮನಸ್ಸಿಗೆ ಮನಸ್ಸೇ ಚಿಗುರು ಒಲವಿಗೆ ಒಲವೇ ಹೆಸರು ಉಸಿರಿಗೆ ನಿನ್ನದೇ ಹೆಸರು ಅನುರಾಧ ಭಟ್ ಹಾಗೂ ರಾಜೇಶ್ ಕೃಷ್ಣನ್ ಅವರು ಹಾಡಿರುವ ಮೀರಾ ಮಾಧವ ರಾಘವ ಚಿತ್ರದ ಗೀತೆಯನ್ನು ಕೇಳಿದಿರಿ. ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದವರು ಹಂಸಲೇಖ. ಇನ್ನು ಮುಂದೆ ಕೇಳಿ ಡೇಂಜರ್ ಝೋನ್ ಚಿತ್ರದ ಗೀತೆ. ಸಂಗೀತ ನೀಡಿದ್ದಾರೆ ಸತೀಶ್ ಆರ್ಯನ್, ಗಾಯಕರು ಶ್ವೇತಾ ಹಾಗೂ ಸಂಗಡಿಗರು. ಬುದ್ಧ ಬಂದನು ಬುದ್ಧಿ ತಂದನು ಆಸೆಯಿಂದಲೇ ದುಃಖ ಎಂದು ಹೋದನು ನನ್ನ ದುಃಖವ ಕೇಳದೆ ಎಲ್ಲಿ ಹೋದನು ಶಾಂತಿ ಬಂದನು ಶಾಂತಿ ತಂದನು ಹಿಂಸೆಯಿಂದಲೇ ನಾಶ ಎಂದು ಹೋದನು ನನ್ನ ಕಾಯದೆ ಬಾಪು ಎಲ್ಲಿ ಹೋದನು ನಿನ್ನ ನೋಡದೆ ನಮ್ಮಾಸೆ ತೀರದೆ ನೀನು ಮುಟ್ಟದೆ ಈ ಹಿಂಸೆ ಹೋಗದೆ ಸೊಗಸು ಬಂದಾಗ ನಾವು ನೋಡೋದೇ ತಪ್ಪ ವಯಸ್ಸು ಇದ್ದಾಗ ಲವ್ ಮಾಡೋದೇ ತಪ್ಪ ನೀನು ಈಗ ನಾವು ತಿನ್ನೋ ಬಿಸಿಯಾದ ತುಪ್ಪ ಬಿಸಿಯಾದ ತುಪ್ಪ ಬಿಸಿಯಾದ ತುಪ್ಪ ಜವರಾ